ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ. ನೆಲಗಡಲೆ ಕೂಡ ಕಟಾವಿನ ಒಂದು ಹಂತದಲ್ಲಿದೆ. ನೆಲಗಡಲೆಯ ಗಿಡಗಳನ್ನು ಬುಡ ಸಮೇತ ಕೀಳಬೇಕಾಗತ್ತೆ. ಗಿಡದಿಂದ ಕಾಯನ್ನು ಬೇರ್ಪಡಿಸಿ ಕಾಯಿಗಳನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಆ ನಂತರ ಅವುಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಟೊಮ್ಯಾಟೋನಲ್ಲಿ ಮುಖ್ಯವಾಗಿ ಕಾಯಿಗಳು ಮಾಗುವಂಥ ಹಂತದಲ್ಲಿದ್ದಾವೆ, ಕೆಲವೊಂದು ಕಡೆ ಕಟಾವಿನ ಒಂದು ಹಂತದಲ್ಲೂ ಕೂಡ ಇದ್ದಾವೆ. ಮಾಗಿರುವಂಥ ಈ ಹಣ್ಣುಗಳನ್ನು ಕಟಾವು ಮಾಡಿ ನಾವು ಮಾರಾಟ ಮಾಡಬಹುದು. ಇನ್ನು ಮಾವಿನಲ್ಲಿ ಮುಖ್ಯವಾಗಿ ಹೂವಿನ ಕುಡಿ ಚಿಗುರುವಂಥ ಒಂದು ಹಂತವನ್ನು ನಾವು ಕಾಣಬಹುದು. ಕೆಲವು ಕಡೆ ಹೂವು ಕೂಡ ಪ್ರಾರಂಭವಾಗಿದೆ. ಮುಖ್ಯವಾಗಿ ಈ ಹೂವು ಬಿಡೋದಕ್ಕಿಂತ ಮುಂಚೆ ಈ ಮಾವಿನ ಬೆಳೆನಲ್ಲಿ, ಹಾಗೆಯೇ ಕಾಯಿ ಕಚ್ಚಿದ ಕೂಡಲೇ ಈ ಜಿಗಿ ಹುಳು ಮತ್ತು ಬೂದಿ ರೋಗಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇವುಗಳ ನಿಯಂತ್ರಣಕ್ಕಾಗಿ ನಾವು ಕೆಲವೊಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕಾಗಿ 4 ಗ್ರಾಂನಷ್ಟು ಕಾರ್ಬರಿಲ್ 50 WP ಅಥವಾ 0.3 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ 200 SL ಅಥವಾ 0.5 ಮಿಲಿಲೀಟರ್ನಷ್ಟು ಲ್ಯಾಮ್ಡಾ ಸೈಲೋತ್ರಿನ್ 5 EC ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಬಳಸ್ಕೋಬೋದು. ಇದರ ಜೊತೆಗೆ ನಾವು ಗಂಧಕವನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕವನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಈ ಮಾವಿಗೆ ಬರುವಂಥ ಜಿಗಿ ಹುಳುವಿನ ಹಾವಳಿ ತೀವ್ರವಾಗಿದ್ದರೆ ಅಜಾಡಿರಾಕ್ಟಿನ್ ಅಂತ ಬೇವು ಆಧಾರಿತ ಕೀಟನಾಶಕ ಇದೆ, ಇದನ್ನು ಬಳಸ್ಕೋಬೋದು. ಪ್ರತಿ ಲೀಟರ್ ನೀರಿಗೆ 7 ಮಿಲಿಲೀಟರ್ನಷ್ಟು ನಾವು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಈ ಅಜಾಡಿರಾಕ್ಟಿನ್ ಶಕ್ತಿ 10,000 PPM ಆಗಿರಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ABARK ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಎನ್ಎಸ್ವಿ ಪಾಕ್ಷಿಕ ನೋ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ. ನವೆಂಬರ್ 21ರಿಂದ ಡಿಸೆಂಬರ್ 4ರವರೆಗೆ ಎನ್ಎಸ್ವಿ ಶಸ್ತ್ರಚಿಕಿತ್ಸೆ ಸರಳ, ಸುಲಭ, ಸುರಕ್ಷಿತ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ವಿಶ್ರಾಂತಿಯ ಅಗತ್ಯವಿಲ್ಲ. ಎನ್ಎಸ್ವಿಯನ್ನು ಪುನರ್ ಬದಲಾಯಿಸಬಹುದು. ನೆನಪಿಡಿ, ಎನ್ಎಸ್ವಿ ಕೇವಲ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ, ಲೈಂಗಿಕ ರೋಗಗಳಿಂದ ರಕ್ಷಣೆ ನೀಡುವುದಿಲ್ಲ. ಸ್ವಯಂ ಪ್ರೇರಿತರಾಗಿ ಎನ್ಎಸ್ವಿಗೆ ಒಳಗಾಗಿ. ಪುರುಷರ ಕುಟುಂಬ ಯೋಜನೆಯ ಉಪಾಯ, ಪರಿಪಕ್ವ ಕುಟುಂಬದ ಅಡಿಪಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ವಾರ್ತೆ ಮತ್ತು ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಈಗ ಜೈವಿಕ ರೋಗನಾಶಕಗಳ ಬಳಕೆ, ಈ ವಿಷಯವಾಗಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರಾಗಿರುವ ಡಾ ಎನ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರೇ. ನಮಸ್ಕಾರ. ನಾವು ಸಾವಯವ ಕೃಷಿಯನ್ನು ಮಾಡುವಾಗ ಸಸ್ಯ ಸಂರಕ್ಷಣೆಯನ್ನು ಜೈವಿಕ ವಿಧಾನಗಳಿಂದಲೇ, ಅಂದರೆ ರಾಸಾಯನಿಕ ರಹಿತ ವಿಧಾನಗಳಿಂದಲೇ ಮಾಡ್ಕೋಬೇಕಾಗತ್ತೆ. ಹೌದು. ಮುಖ್ಯವಾಗಿ ನಾವು ಈ ರಾಸಾಯನಿಕಗಳನ್ನು ಬಳಸುವಂಥ ಒಂದು ಕ್ರಮ ಇಲ್ಲಿಲ್ಲದೆ ಇರೋದ್ರಿಂದ ವಿವಿಧ ಜೈವಿಕ ವಿಧಾನಗಳನ್ನು ಬಳಸ್ಕೋಬೇಕಾಗತ್ತೆ. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಬೆಳೆಗಳ ರೋಗ ನಿರ್ವಹಣೆಯಲ್ಲಿ ಜೈವಿಕ ರೋಗನಾಶಕಗಳ ಬಳಕೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತವಾಗಿ. ಈಗ ಪ್ರಾರಂಭದಲ್ಲಿ ಜೈವಿಕ ಕೃಷಿ ಅಂದ್ರೇನು ಅಂತ ಸ್ವಲ್ಪ ಹೇಳ್ತೀರಾ? ಜೈವಿಕ ಕೃಷಿ ಅನ್ನೋದು ಒಂದು ರೀತಿಯಾದ ಉತ್ತಮವಾದ ಒಂದು ಬೇಸಾಯ ಕ್ರಮ. ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೃಷಿಗೆ ಅಗತ್ಯವಿರುವಂತಹ ಪರಿಕರಗಳನ್ನು ಸ್ಥಳೀಯವಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಅಂದರೆ ಅವರ ಜಮೀನಿನಲ್ಲೇ ತಯಾರು ಮಾಡಿಕೊಂಡು ಮತ್ತು ಅದನ್ನು ಉಪಯೋಗಿಸ್ಬೇಕಾದ್ರೆ ಮಣ್ಣು ಮತ್ತು ನೀರಿನ ಏನು ಸಂರಕ್ಷಣೆ ಮಾಡಬೇಕಾಗತ್ತೆ ಮತ್ತು ಅದನ್ನು ಉಪಯುಕ್ತವಾಗಿ ಉಪಯೋಗಿಸ್ಕೊಂಡು, ಅಲ್ಲದೆ ಕೃಷಿ ಪರಿಸರದ ವೈವಿಧ್ಯತೆಗಳಿರ್ತವೆ. ಅಂದರೆ ಸಸ್ಯ ಪ್ರಭೇದಗಳಿರ್ಬೋದು ಅಥವಾ ಜಲಚರಗಳಿರ್ಬೋದು, ಪಶು ಪಕ್ಷಿಗಳಿರ್ಬೋದು, ಪತಂಗಗಳು, ಇಂಥವುಗಳನ್ನೆಲ್ಲ ಕಾಪಾಡಬೇಕಾಗತ್ತೆ. ಈ ಸಂಕುಲಗಳನ್ನು ಕಾಪಾಡಿಕೊಂಡು ಖರ್ಚು ಕಡಿಮೆ ಮಾಡಿ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಿ ಗ್ರಾಹಕರಿಗೆ ಉತ್ತಮ ಮಟ್ಟವಾದ ಒಂದು ಉತ್ಪನ್ನಗಳನ್ನು ಕೊಡುವುದೇ ಜೈವಿಕ ಕೃಷಿ ಎಂದು ಕರೆಯುತ್ತಾರೆ. ಇನ್ನು ಮುಖ್ಯವಾಗಿ ಈ ಜೈವಿಕ ಕೃಷಿಯಲ್ಲಿ ನಾವು ಜೈವಿಕ ವಿಧಾನದಿಂದಲೇ ಈ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಖಂಡಿತವಾಗಿ. ಈ ಜೈವಿಕ ಹತೋಟಿ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಜೈವಿಕ ಹತೋಟಿ ಅಂದ್ರೆ ಈಗ ನಾನು ರೋಗಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಈ ಬೆಳೆಗಳಿಗೆ ವಿವಿಧವಾದ ರೋಗಗಳು ಬರ್ತವೆ. ಆ ರೋಗ ಇರ್ಬೋದು, ಅದನ್ನು ರೋಗವನ್ನು ತರುವಂತಹ ರೋಗ ಕಾರಕಗಳಿರ್ಬೋದು, ಅಥವಾ ರೋಗ ಕಾರಕದ ಸೋಂಕು ಇರ್ಬೋದು, ಇವುಗಳನ್ನು ನಾವು ನಿರ್ವಹಣೆ ಮಾಡಬೇಕು. ಹೇಗೆ ನಿರ್ವಹಣೆ ಮಾಡಬೇಕು ಅಂದರೆ ನೈಸರ್ಗಿಕವನ್ನು ಕಾಪಾಡಬೇಕು. ಈಗ ರಾಸಾಯನಿಕದಲ್ಲಿ ನೈಸರ್ಗಿಕವನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ, ಪ್ರಕೃತಿಯನ್ನು ಕಾಪಾಡೋಕ್ಕಾಗಲ್ಲ. ಈ ಜೈವಿಕ ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ಹತೋಟಿ ಮಾಡುವಂಥದ್ದು, ನಿರ್ವಹಣೆ ಮಾಡೋದ್ರಿಂದ ನೈಸರ್ಗಿಕ ನಾವು ಕಾಪಾಡ್ಬೋದು. ವಾತಾವರಣ ವ್ಯತ್ಯಾಸ ಮಾಡದೆ ಈ ಜೈವಿಕ ಜೀವಿಗಳನ್ನ ಬಳಸ್ಕೊಂಡು ಈ ರೋಗ ಇರ್ಬೋದು, ರೋಗದ ಸೋಂಕು ಇರ್ಬೋದು, ಅಥವಾ ರೋಗಾಣುಗಳನ್ನೇ ಇರ್ಬೋದು, ನಾವು ನಿರ್ವಹಣೆ ಮಾಡುವುದನ್ನೇ ಜೈವಿಕ ರೋಗ ನಿರ್ವಹಣೆ ಅಂತ ಕರೀತಾರೆ. ಅಂದ್ರೆ ಒಂದು ಜೀವಿಯನ್ನು ಬಳಸ್ಕೊಂಡು ಇನ್ನೊಂದು ಜೀವಿಯನ್ನು ನಿಯಂತ್ರಣ ಮಾಡಿ, ಖಂಡಿತವಾಗಿ ಜೀವಿಗಳೆಂದೇ ಜೀವಿಗಳ ನಿಯಂತ್ರಣ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಬೆಳೆ ಪರಿವರ್ತನೆ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಮತ್ತೆ ಇದರಿಂದ ಆಗುವಂತ ಅನುಕೂಲ ಏನು ಅಂತ ನೋಡಿ. ಬೆಳೆ ಪರಿವರ್ತನೆಯೂ ಒಂದು ಈ ಜೈವಿಕ ನಿರ್ವಹಣೆಯಲ್ಲಿ ಒಂದು ಮಹತ್ತರ ಪಾತ್ರವನ್ನು ವಹಿಸಿದೆ. ಬೆಳೆ ಪರಿವರ್ತನೆ ಅಂದರೆ ಒಂದೇ ಪ್ರದೇಶದಲ್ಲಿ, ಅಂದರೆ ನಿರ್ದಿಷ್ಟವಾದ ಪ್ರದೇಶದಲ್ಲಿ ಒಂದೇ ಸಮನೆ ಒಂದೇ ಜಾತಿಯ ಸಸ್ಯಗಳಿರ್ಬೋದು ಅಥವಾ ಒಂದೇ ಪಂಗಡಕ್ಕೆ ಸೇರಿದ ಸಸ್ಯಗಳನ್ನು ಬೆಳೆಯದೆ ಬೇರೆ ಬೇರೆ ಏನು ಬೆಳೆಗಳನ್ನು ಬೆಳೆಯುವುದನ್ನೇ ಬೆಳೆ ಪರಿವರ್ತನೆ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಈಗ ಕ್ಷೇತ್ರ ಬೆಳೆಗಳಾದ ರಾಗಿ, ಮುಸ್ಕಿನ ಜೋಳ ಅಥವಾ ಜೋಳ ಈ ರೀತಿಯಾದ ಬೆಳೆಗಳ ಆದ ನಂತರ ಒಂದು ದ್ವಿದಳ ಧಾನ್ಯಗಳನ್ನ ಬೆಳೆಯೋದು, ತರಕಾರಿ ಬೆಳೆಗಳನ್ನು ಬೆಳೆದ ನಂತರ ಒಂದು ಏಕದಳ ಧಾನ್ಯ ಬೆಳೆಯೋದು ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು, ಈ ರೀತಿಯಾದ ಪರಿವರ್ತನೆ ಬಹಳ ಮುಖ್ಯ. ಸೊ ಇದರಿಂದ ಮಣ್ಣಿನ ಗುಣಧರ್ಮನೂ ಕಾಪಾಡುತ್ತೆ ಮತ್ತು ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಆಗುತ್ತೆ. ಸಾವಯವ ಅಂಶ ಜಾಸ್ತಿ ಆಗೋದ್ರಿಂದ ಈ ಜೈವಿಕ ಜೀವಿಗಳು, ರೈತನಿಗೆ ಅನುಕೂಲ ಮಾಡುವಂಥ ಜೈವಿಕ ಜೀವಿಗಳು ಅಭಿವೃದ್ಧಿ ಆಗುತ್ತೆ. ಅದರಿಂದ ಮಹತ್ತರವಾದ ಒಂದು ಕಾರ್ಯ ಮಣ್ಣಲ್ಲಿ ನಡೆಯುತ್ತೆ. ಇದು ಅಗೋಚರವಾಗಿ ನಡೆಯುತ್ತೆ, ಆದರೆ ಮನುಷ್ಯನಿಗೆ ಯಾರಿಗೂ ಕಣ್ಣಿಗೂ ಕಾಣೋದಿಲ್ಲ. ಆದರೆ ಇದು ಮಣ್ಣಿನ ಗುಣಧರ್ಮ ಜಾಸ್ತಿ ಆಗಿ ಅದರಲ್ಲಿ ಈ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಇರುತ್ತಾರೆ, ಸಾವಯವ ಇಂಗಾಲ, ಅದು ಜಾಸ್ತಿ ಆದಷ್ಟು ಈ ಜೈವಿಕ ಜೀವಿಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಅದರಿಂದ ಬಹಳಷ್ಟು ಈ ಸಾವಯವ ಕೃಷಿನಲ್ಲಿ ಅಥವಾ ಜೈವಿಕ ನಿರ್ವಹಣೆಯಲ್ಲಿ ಬಹಳ ಮಹತ್ತರ ಪಾತ್ರವನ್ನು ವಹಿಸಿದೆ. ಅಂದ್ರೆ ಈಗ ಇದನ್ನ ಬೆಳೆ ಆವರ್ತನೆ ಅಂತ ಕೂಡ ನಾವು ಕರಿತೀವಿ. ಖಂಡಿತವಾಗಿ. ಈ ಬೆಳೆ ಪರಿವರ್ತನೆಯಿಂದ ಆಗುವಂತ ಲಾಭಗಳೇನೇನು? ಲಾಭ ಅಂದ್ರೆ ಈಗ ನಾನು ಒಂದು ಹೇಳೋದಾದ್ರೆ, ಕ್ಷೇತ್ರ ಬೆಳೆಗಳಲ್ಲಿ ಈಗ ರಾಗಿ, ಮುಸ್ಕಿನ ಜೋಳ ಈ ರೀತಿಯಾದ ಬೆಳೆ ಮತ್ತು ದ್ವಿದಳ ಧಾನ್ಯ ಬೆಳೆಗಳು ಇವೆಲ್ಲ ಕ್ಷೇತ್ರ ಬೆಳೆ ಅಂತ ಕರಿತೇವೆ. ಈಗ ರಾಗಿ ಆದ ನಂತರ ನಾವು ಈ ತೊಗರಿ ಅಥವಾ ಹಳಸಂದೆ ಬೆಳೆಯೋದು ಬಹಳ ಒಳ್ಳೆಯದು ಪದ್ಧತಿ. ಕಾರಣ ಏನು ಅಂದರೆ, ರಾಗಿ ಅಥವಾ ಮುಸ್ಕಿನ ಜೋಳ ಕೇವಲ ಅದರ ಬೇರು 3/4 ಅಡಿಯಿಂದ 1 ಅಡಿ ಆಳವಾಗಿ ಹೋಗುತ್ತೆ. ಅದೇ ಜಾಗದಲ್ಲಿ ನೀವು ದ್ವಿದಳ ಧಾನ್ಯ ಬೆಳೆದಿದ್ದೇ ಆದಲ್ಲಿ ಅದರ ಬೇರು ಕನಿಷ್ಠ ಪಕ್ಷ 2.5-3 ಅಡಿ ಆಳವಾಗಿ ಹೋಗುತ್ತೆ ಮತ್ತು ಅಗಲವಾಗಿ ಹೋಗುತ್ತೆ. ಆಗ ಏನಾಗುತ್ತೆ ಅಂದರೆ ಮಣ್ಣು ಸಡಿಲ ಆಗುತ್ತೆ. ಮಣ್ಣು ಯಾವಾಗ ಸಡಿಲ ಆಗುತ್ತೋ ಗಾಳಿಯ ಸಂಚಾರ ಚೆನ್ನಾಗಾಗತ್ತೆ, ಅಂದರೆ ಮಣ್ಣು ಉಸಿರಾಡುತ್ತೆ. ಆ ಉಸಿರಾಟದಲ್ಲಿ ಏನಾಗುತ್ತೆ ಅಂದರೆ ಇಂಗಾಲ ಚೆನ್ನಾಗಾಗತ್ತೆ. ಆ ಇಂಗಾಲ ಜಾಸ್ತಿ ಆದಷ್ಟು ಏನಾಗುತ್ತೆ, ನಮಗಲ್ಲಿ ರೋಗ ಕಾರಕಗಳನ್ನ ನಿರ್ವಹಣೆ ಮಾಡುವಂಥ ಜೈವಿಕ ಜೀವಿಗಳು ಅಭಿವೃದ್ಧಿ ಆಗ್ತವೆ. ಈ ಅಭಿವೃದ್ಧಿ ಆದಂಥ ಜೀವಿಗಳು ಪ್ರಚೋದಕಗಳ ಕೆಲಸ ಮಾಡುತ್ತೆ, ಅಂದರೆ ಗಿಡದ ಬೆಳವಣಿಗೆ ಚೆನ್ನಾಗಿ ಮಾಡುತ್ತೆ, ಹಸಿರನ್ನ ಚೆನ್ನಾಗಿ ಮಾಡುತ್ತೆ, ಮತ್ತು ಬೇರುಗಳಲ್ಲಿ ಗಂಟುಗಳನ್ನ ಮಾಡುತ್ತೆ. ಸೊ ಇದರಿಂದ ಒಂದು ರೀತಿಯಾದ ಬೆಳೆಗಳಲ್ಲಿ ತನ್ನದೇ ಆದ ಒಂದು ನಿರೋಧಕತೆ ಶಕ್ತಿ ಇರುತ್ತಲ್ಲ, ಅದನ್ನ ಟ್ರಿಗರ್ ಅಂತೀವಿ, ಅಂದ್ರೆ ಅದನ್ನ ಪ್ರಚೋದನೆ ಮಾಡುತ್ತೆ. ಸೊ ಈ ಕಾರ್ಯಕ್ರಮಗಳೆಲ್ಲ ಆಗೋದೇ ಬೆಳೆ ಪರಿವರ್ತನೆಯಿಂದ. ಇನ್ನು ಮುಖ್ಯವಾಗಿ ಈ ಭೂಮಿಯಿಂದ ಬರುವಂತ ರೋಗಗಳು ಮತ್ತೆ ರೋಗ ಕಾರಕಗಳು ಯಾವ್ಯಾವು ಅಂತೀರ? ಈ ಭೂಮಿಯಿಂದ ಬರುವ ರೋಗಗಳಿಗೆ ನಾವು ಭೂಜನ್ಯ ರೋಗಗಳು ಅಂತ ಕರಿತೀವಿ. ಅಂದ್ರೆ ಭೂಮಿನಲ್ಲೇ ಈ ರೋಗ ಕಾರಕಗಳು ವಾಸವಾಗಿರ್ತವೆ, ಇವುಗಳು ಬೆಳೆಗಳನ್ನು ಇಟ್ಟಾಗ ರೋಗಗಳನ್ನ ತರ್ತವೆ. ಸೊ ಅದರಲ್ಲಿ ಮುಖ್ಯವಾಗಿ ಮೃದು ಕೊಳೆ ರೋಗ ಇರ್ಬೋದು, ಅಥವಾ ಸ್ವರ್ಗ ರೋಗ ಇರ್ಬೋದು, ಅಥವಾ ಕರಿಕಡ್ಡಿ ರೋಗ ಅಂತ ಕರಿತೀವಿ, ಅಥವಾ ಕಾಂಡ ಕೊಳೆಯುವ ರೋಗ, ಬೇರಿನಲ್ಲಿ ಗಂಟಾಗುವಂಥ ರೋಗ, ಇವೆಲ್ಲನೂ ಈ ರೋಗಗಳು ಬರೋದೇ ಮಣ್ಣಿನಿಂದ. ಈ ರೋಗ ಕಾರಕಗಳು ಶಿಲೀಂಧ್ರ ಇರ್ಬೋದು, ದುಂಡಾಣುಗಳಿರ್ಬೋದು, ಅಥವಾ ಜಂತುಗಳು ಇರ್ಬೋದು, ಇವು ಮಣ್ಣಲ್ಲಿ ವಾಸವಾಗ್ತಾ ಇರ್ತವೆ. ಇವು ಬೆಳೆ ಇಲ್ಲದಿದ್ರೂ ಸಹ ಬೆಳೆಗಳ ಪಳಿ ಇಳಿಕೆ, ಅಂದರೆ ಬೇರಿರ್ಬೋದು, ಕಡ್ಡಿ ಇರ್ಬೋದು, ಕಸ, ಅದರ ಮೇಲೆ ಬೆಳವಣಿಗೆ ಆಗ್ತಾ ಇರುತ್ತೆ. ಯಾವಾಗ ನಾವು ಬೆಳೆ ಇಡ್ತೀವೋ ಅವು ಮತ್ತೆ ಮೊಳಕೆ ಒಡೆದು ಅಥವಾ ಅದು ಚೇತನ ಬಂದು ಮತ್ತೆ ತಿರ್ಗಿ ಅದು ರೋಗಗಳನ್ನ ತರುತ್ತೆ. ಸೊ ಇವೆಲ್ಲ ರೋಗ ಕಾರಕ ರೋಗಗಳು ಅಥವಾ ಭೂಜನ್ಯ ರೋಗಗಳು ಅಂತ ಕರಿತೀವಿ ನಾವು. ಭೂಮಿಯಿಂದ ಬರುವ ಮಣ್ಣಲ್ಲೇ ವಾಸವಾಗಿ ಉಂಟು ಮಾಡ್ತವೆ. ಇನ್ನು ಈ ಜೈವಿಕ ನಾಶಗಳು ಅಂತ ನಾವು ಕೇಳ್ತಾ ಇರ್ತೀವಿ, ಇದರಿಂದ ಆಗುವಂತಹ ಉಪಯೋಗಗಳು ಏನೇನು ಅಂತಿದೆ? ಜೈವಿಕ ನಾಶಕಗಳಿಂದ ಅಥವಾ ಜೈವಿಕ ಜೀವಿಗಳಿಂದ ಆಗುವಂತಹ ಉಪಯೋಗಗಳು ಬಹಳ ಮಹತ್ತರ. ಅದರಲ್ಲೂ ಮುಖ್ಯವಾಗಿ ನೈಸರ್ಗಿಕ ಸಮತೋಲನೆ ಕಾಪಾಡ್ತದೆ, ಇದು ಮುಖ್ಯ. ಎರಡನೇದು, ವಾತಾವರಣ ಕಲುಷಿತಗೊಳಿಸೋದಿಲ್ಲ, ಮತ್ತು ಇದನ್ನು ಬಳಸೋದ್ರಿಂದ ಖರ್ಚು ಸಹ ರೈತರಿಗೆ ಕಡಿಮೆ ಆಗಿರುತ್ತದೆ, ಮತ್ತು ಇದು ದೀರ್ಘಾವಧಿ ಬೆಳೆಗಳಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅಲ್ಪಾವಧಿ ಬೆಳೆಗಳಿಗಿಂತ ದೀರ್ಘಾವಧಿ ಬೆಳೆಗಳ ಮೇಲೆ ಬಹಳಷ್ಟು ಉತ್ತಮವಾದ ಒಂದು ಇದು ಮಾಡುತ್ತೆ, ಮತ್ತು ಇದರ ಜೊತೆಗೆ ರೋಗ ನಿರೋಧಕ ಶಕ್ತಿನ ಅಭಿವೃದ್ಧಿಗೊಳಿಸುತ್ತದೆ. ಈಗ ಮನುಷ್ಯನಲ್ಲಿ ಒಂದು ಅಂತರ್ವ್ಯಾಪ್ತಿಯಾಗಿ ನಮ್ಮ ನಿರೋಧಕತೆ ಇರುತ್ತೆ. ಆ ನಿರೋಧಕತೆ ಯಾವ್ದಾರ ಒಂದು ಜೀವಿಗಳು ಟ್ರಿಗರ್ ಮಾಡಿದಾಗ, ಅಂದರೆ ಅದನ್ನು ಒಂದು ಹೆಚ್ಚು ಮಾಡಿದಾಗ, ಪ್ರಚೋದನೆ ಮಾಡಿದಾಗಲೇ ಅದರ ಫಲಿತಾಂಶ ನಮ್ಗೆ ಗೊತ್ತಾಗೋದು. ಈ ಕೆಲಸ ಒಟ್ಟಾರೆ ಈ ಐದಾರು ಮಹತ್ತರವಾದ ಕಾರ್ಯಗಳನ್ನ ಈ ಜೈವಿಕ ನಾಶಕಗಳು ಮಾಡ್ತವೆ. ಇನ್ನು ಮುಖ್ಯವಾಗಿ ಈ ವಿವಿಧ ಜೈವಿಕ ನಾಶಕಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ. ಹಾಂ, ಈ ಜೈವಿಕ ನಾಶಕಗಳು ಮುಖ್ಯವಾಗಿ ಶಿಲೀಂಧ್ರದ ಪಂಗಡದಲ್ಲಿದ್ದಾವೆ, ಮತ್ತು ದುಂಡಾಣು ಅಂದರೆ ಬ್ಯಾಕ್ಟೀರಿಯಾ ಪಂಗಡದಲ್ಲಿದ್ದಾವೆ. ಅದರಲ್ಲಿ ಶಿಲೀಂಧ್ರದ ಪಂಗಡದಲ್ಲಿ ತಗೊಳ್ಳೋದಾದರೆ ಟ್ರೈಕೋಡರ್ಮಾ ವಿರಿಡೆ ಅಂತ ಇದೆ, ಟ್ರೈಕೋಡರ್ಮಾ ಹರ್ಜಿಯಾನಮ್ ಅಂತ ಇದೆ, ಟ್ರೈಕೋಡರ್ಮಾ ಹೆಮಾಟಮ್ ಅಂತ ಕರಿತೀವಿ, ಟ್ರೈಕೋಡರ್ಮಾ ಕೊನಿಂಗಿ ಅಂತ ಕರಿತೀವಿ, ಮತ್ತು ಗ್ಲಿಯೋಕ್ಲಾಡಿಯಂ ವಿರೆನ್ಸ್ ಅಂತ, ಮತ್ತು ಇದಲ್ಲದೆ ವರ್ಟಿಸೀಲಿಯಂ ಲಖಾನಿ, ಮತ್ತು ಹ್ಯಾಪ್ಲೋಮೈಸಿಸ್ ಪ್ರಭೇದಗಳು. ಹ್ಯಾಪ್ಲೋಮೈಸಿಸಲ್ಲಿ ಸುಮಾರು ಪ್ರಭೇದಗಳಿವೆ, ಆ ಪ್ರಭೇದಗಳೆಲ್ಲನೂ ಶಿಲೀಂಧ್ರ ಪಂಗಡಗಳಿಗೆ ಬರ್ತವೆ. ಇವೆಲ್ಲ ಶಿಲೀಂಧ್ರ ಜೈವಿಕ ನಾಶಕಗಳು. ಇವು ಸುಮಾರು ಮಣ್ಣಿನಿಂದ ಬರುವಂಥ ರೋಗಕಾರಕಗಳು ಯಾವಿದಾವೆ ಅಂದರೆ ಪಿಥಿಯಂ ಅಂತ ಇರ್ಬೋದು, ಫೈಟಾಪ್ತರ ಇರ್ಬೋದು, ರೈಸಕ್ಟೋನಿಯಾ, ಸ್ಕ್ಲಿರೋಶಿಯಮ್ಮು, ಮ್ಯಾಕ್ರೋಫೋಮಿನಾ ಅಂತ, ಈ ಒಂದು ಸುಮಾರು ಒಂದು 7-8 ಮಣ್ಣಿನಲ್ಲಿ ವಾಸವಾಗುವ ರೋಗಕಾರಕಗಳ ಮೇಲೆ ಹಾವಳಿ ಮಾಡಿ ಅವನ್ನು ಸಾಯಿಸುತ್ತವೆ. ಸೊ ಅದೇ ರೀತಿ ದುಂಡಾಣು ಪಂಗಡದಲ್ಲಿ ಬರೋದಾದ್ರೆ ಸೂಡೋಮನಾಸ್ ಫ್ಲೋರೆಸೆನ್ಸ್ ಅಂತ ಒಂದಿದೆ, ಮತ್ತೆ ಬ್ಯಾಸಿಲಿಸ್ ಸೆಪ್ಟಿಲಿಸ್. ಸೊ ಇವು ಸಹ ಹೆಚ್ಚಾಗಿ ರೋಗಕಾರಕ ಬ್ಯಾಕ್ಟೀರಿಯಾ ಮೇಲೂ ಹಾವಳಿ ಮಾಡುತ್ತೆ, ರೋಗಕಾರಕ ಶಿಲೀಂಧ್ರಗಳ ಮೇಲೂ ಹಾವಳಿ ಮಾಡುತ್ತೆ. ಅದೇ ದುಂಡಾಣಿನಲ್ಲಿ ಇನ್ನು ಮೂರು ಪ್ರಭೇದಗಳಿದ್ದಾವೆ, ಅವ್ಯಾವ ಅಂದ್ರೆ ಗ್ಲೋಮಸ್ ಫ್ಯಾಸಿಕ್ಯುಲೇಟಮ್ ಅಂತ, ಮತ್ತೆ ಫೆಸಿಲೋಮೈಸಿಸ್ ಪ್ಯಾರಿನೋಸಸ್ ಅಂತ, ಮತ್ತೆ ಪ್ಯಾಸ್ಚೂರಿಯಾ ಪೆನೆಟ್ರೆನ್ಸ್. ಈ ಮೂರು ದುಂಡಾಣು ಪ್ರಭೇದಗಳು ಜಂತು ಹುಳುವಿನ ಮೇಲೆ ಹಾವಳಿ ಮಾಡ್ತವೆ. ಇವು ಜಂತು ಹುಳುಗಳಿಗೆ ಸೀಮಿತವಾದವು. ದುಂಡು ಹುಳುಗಳು ಅವು ಯಾವ ಅಂದ್ರೆ ಬೇರೆ ಗಂಟು ಜಂತು ಹುಳ ಇರ್ಬೋದು, ಅಂದ್ರೆ ಮೆಲಾಡಾಗೈನೆ, ಇಂಕಾಗ್ನಿಟ ಅಂತ ಕರಿತೀವಿ, ತರಕಾರಿ ಬೆಳೆಗಳಲ್ಲಿ ಬರುತ್ತೆ, ಹೆಚ್ಚಾಗಿ ಬರುತ್ತೆ. ಆಮೇಲೆ ಈ ಹೂ ಬೆಳೆಗಳಲ್ಲೂ ಸಹ ಬರುತ್ತವೆ, ಮತ್ತು ಭತ್ತದಲ್ಲೂ ಕಂಡು ಬರುತ್ತದೆ. ಸೊ ಇದ್ರ ಮೇಲೆ ಹೆಚ್ಚಾಗಿ ಈ ಒಂದು ದುಂಡಾಣು ಪ್ರಭೇದದ ಜೈವಿಕ ಜೀವಿಗಳು ಬಹಳಷ್ಟು ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಮುಖ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಇವುಗಳನ್ನು ಬಳಸ್ಕೋಬಹುದು ಅಂತ? ಈ ಒಂದು ಹೇಳಿದಂತ ಜೈವಿಕ ಜೀವಿಗಳು ದುಂಡಾಣು ಇರ್ಬೋದು ಅಥವಾ ಶಿಲೀಂಧ್ರಗಳಿರ್ಬೋದು, ಇವೆಲ್ಲಾ ಬೆಳೆಗಳಲ್ಲೂ ಉತ್ತಮವಾದ ಕೆಲಸ ಮಾಡುತ್ತೆ. ಅದರಲ್ಲೂ ದ್ವಿದಳ ಧಾನ್ಯಗಳು, ತರಕಾರಿ ಬೆಳೆಗಳಲ್ಲಿ, ಮತ್ತೆ ತೋಟಗಾರಿಕಾ ಬೆಳೆಗಳಲ್ಲಿ, ದೀರ್ಘಾವಧಿ ತೋಟಗಾರಿಕೆ ಬೆಳೆಗಳು ಅಂದ್ರೆ ಅಡಿಕೆ, ತೆಂಗು, ಪೆಪ್ಪರು, ಈ ಒಂದು ಬೆಳೆಗಳಲ್ಲಿ ಅಥವಾ ಇದನ್ನ ಕ್ಯಾಶ್ ಕ್ರಾಪ್ ಅಂತ ಕರಿತೀವಿ, ವಾಣಿಜ್ಯ ಬೆಳೆಗಳು, ಇದರಲ್ಲಿ ತುಂಬಾ ಕೆಲಸ ಮಾಡುತ್ತೆ. ಮತ್ತೆ ಇದು ಭತ್ತದಲ್ಲಿ ಹೆಚ್ಚಾಗಿ ನೀರು ನಿಲ್ಲೋದ್ರಿಂದ ಇದು ಮಣ್ಣಿನಲ್ಲಿ ಭತ್ತಕ್ಕೆ ಮಾತ್ರ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾದ ಕೆಲಸ ಮಾಡಲ್ಲ, ಯಾಕೆಂದ್ರೆ ಉಸಿರಾಡಬೇಕು. ಸೊ ಮತ್ತೆ ಇದೇನು ಅಂದ್ರೆ ಸಿಂಪರಣೆ ಮಾಡಿ ಭತ್ತದಲ್ಲಿ ಬರುವಂತ ಒಂದೆರಡು ಬೆಂಕಿ ರೋಗಗಳನ್ನ ನಿರ್ವಹಣೆ ಮಾಡಬಹುದು, ಆದರೆ ಇದನ್ನ ಮಣ್ಣಿಗೆ ಸೇರಿಸಿ ಭತ್ತನ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ. ಕಾರಣ ಏನಂದ್ರೆ ಇದರಲ್ಲಿ ಯಾವಾಗಲೂ ನೀರು ನಿಂತಿರುತ್ತೆ, ನೀರು ನಿಂತಷ್ಟು ಇದರ ಅಭಿವೃದ್ಧಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಇದರ ಪರಿಣಾಮ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ಈ ಜೈವಿಕ ರೋಗ ನಾಶಗಳನ್ನ ಹೇಗೆ ಬಳಸಬಹುದು ಅಂತೀರ? ಬಳಸುವಂತ ವಿಧಾನ ಹೇಗೆ ಅಂತ? ಒಂದು, ಈ ರೋಗ ಜೈವಿಕ ಜೀವಿಗಳು ಏನಿದಾವಲ್ಲ ಇವುಗಳನ್ನ ಬೀಜೋಪಚಾರವಾಗಿ ಉಪಚಾರ ಮಾಡಬಹುದು, ಅಥವಾ ಇದನ್ನ ನಾವು ದ್ರಾವಣ ತಯಾರು ಮಾಡಿ ಗಿಡಗಳ ಬುಡಕ್ಕೆ ಕೊಡುವಂತ ಮಾಡಿ ಅದನ್ನ ಉಪಯೋಗಿಸ್ಬೋದು. ಮತ್ತೆ ಒಂದು ರೀತಿಯಾದ ಪೇಸ್ಟ್ ಅಥವಾ ಗಂಜಿ ತರ ಅಂಬಲಿ ಮಾಡಿಕೊಂಡು ಅದನ್ನ ಯಾವ್ದನ್ನ ಗಾಯಗಳಾಗಿದ್ರೆ ಗಾಯಗಳ ಮೇಲೆ ಅದನ್ನ ಹಚ್ಚುವಂತ ಕೆಲಸ ಮಾಡಬಹುದು. ಇದ ಅದಲ್ದಲ್ಲೇನೆ ಇನ್ನೂ ಬಹಳ ಮುಖ್ಯವಾಗಿ ಅಂದ್ರೆ ಇದನ್ನ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರ ಮಾಡಿ ಹದ ಮಾಡೋದು. 21 ದಿವಸಗಳ ಕಾಲ ಹದ ಮಾಡಿ ನಂತರ 21 ದಿವಸಗಳ ನಂತರ ಅದನ್ನ ಮುಖ್ಯ ಬೆಳೆಗಳಿಗೆ ಸೇರಿಸಿದ್ದೇ ಆದಲ್ಲಿ ಉತ್ತಮವಾದ ಒಂದು ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಇದನ್ನ ನಮಗೆ ಸಂಶೋಧನೆಯಿಂದ ತಿಳಿದುಬಿಟ್ಟಿದೆ. ಕೊಟ್ಟಿಗೆ ಗೊಬ್ಬರದಲ್ಲಿ ಹದ ಮಾಡಬೇಕು, ಮತ್ತೆ ದ್ರಾವಣ ತಯಾರಿಸಿಕೊಂಡು ಬುಡಕ್ಕೂ ಹಾಕ್ಬಹುದು. ಸುಮಾರು 5-10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಾಡಿಕೊಂಡು ಅದನ್ನ ಗಿಡದ ಬುಡಕ್ಕೆ ಹಾಕೋದು. ಬೀಜೋಪಚಾರ ಆಗೋದಾದ್ರೆ 5-10 ಗ್ರಾಂ ಏನು ಜೈವಿಕ ಜೀವಿಗಳಿದ್ರೆ ಅದನ್ನ ಒಂದು 150-200 ಮಿಲಿ ನೀರಿನಲ್ಲಿ ಕರಗಿಸ್ಬಿಟ್ಟು ಒಂದು ರೀತಿಯಾದ ಪೇಸ್ಟ್ ಮಾಡಿ ನಂತರ 1 ಕೆಜಿ ಬೀಜಕ್ಕೆ ಇದನ್ನ ನಾವು ಲೇಪನ ಮಾಡಬಹುದು. ಇನ್ನು ಈ ಜೈವಿಕ ಶಿಲೀಂಧ್ರಗಳು ಹೇಗೆ ಕೆಲಸ ಮಾಡ್ತವೆ ಅಂತಾರೆ? ಇದರ ಕಾರ್ಯಕ್ಷಮತೆ ಬಹಳ ಉತ್ತಮವಾದದ್ದು. ಒಂದು, ಇದು ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡುತ್ತೆ, ಅಂದ್ರೆ ರೋಗ ಕಾರಕಗಳ ಜೊತೆ ಸ್ಪರ್ಧೆ ಮಾಡುತ್ತೆ. ಏನಕ್ಕಾಗಿ ಸ್ಪರ್ಧಿಸುತ್ತೆ? ಇದು ಮುಖ್ಯವಾಗಿ ಸ್ಪರ್ಧೆ ಮಾಡೋದು ರೋಗ ಕಾರಕಗಳಿಗೆ ಬೇಕಾಗಿರೋದು ಯಾವುದು ಅಂದ್ರೆ ಸಾರಜನಕ, ಮತ್ತೆ ಐರನ್ ಕಬ್ಬಿಣದ ಅಂಶ, ಮತ್ತೆ ಕಾರ್ಬನ್ ಅಂಶ, ಇಂಗಾಲದ ಅಂಶ. ಈ ಮೂರು ಅಂಶಗಳು ಈ ರೋಗ ಕಾರಕಗಳಿಗೆ ಬೇಕು. ಈ ಜೈವಿಕ ಜೀವಿಗಳು ಇವೇನ್ ಮಾಡ್ತವೆ, ಆ ಒಂದು ವಸ್ತುಗಳನ್ನ ಬಹಳಷ್ಟು ಬೇಗ ಉಪಯೋಗಿಸ್ಕೊಳ್ತವೆ. ಯಾವಾಗ ಇವು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಒಂದು ರೋಗ ಕಾರಕಗಳಿಗೆ ಆ ಒಂದು ಏನು ವಸ್ತುಗಳು ಕೊರತೆಗಳು ಉಂಟಾಗಿ ಅವು ಸಾಯ್ತದೆ. ಇದು ಒಂದು. ಇನ್ನು ಎರಡನೇದು ಏನು ಅಂತಂದ್ರೆ, ಇದು ಒಂದು ರೀತಿಯಾದ ರೋಗ ಕಾರಕಗಳನ್ನ ಹುಡುಕುತ್ತೆ, ಅಂದ್ರೆ ಅದನ್ನ ಹುಡುಕುವಂತ ಶಕ್ತಿ ಬಹಳಷ್ಟಿದೆ. ಒಂದು ಸರಿ ಹುಡುಕುತ್ತಿದ್ದಂಗೆ ಒಂದು ರೀತಿಯಾದ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತೆ ಈ ಜೈವಿಕ ಜೀವಿಗಳು. ಅದನ್ನ ನಾವು ಕಿಣ್ವ ಅಂದ್ರೆ ಅದು ಎನ್ಝೈಮ್ಸ್ ಅಂತ ಕರಿತೀವಿ. ಅವೇನ್ ಮಾಡುತ್ತೆ ಅಂದ್ರೆ ಆ ಏನು ರೋಗಕಾರಕಗಳ ಮೇಲ್ಮೈ ಚರ್ಮಗಳನ್ನ ತೂತು ಮಾಡಬಿಡುತ್ತೆ. ತೂತ್ ಮಾಡಿದಾಗ ಆ ರೋಗಕಾರಕಗಳ ಒಳಗಡೆ ಇರುತ್ತವಲ್ಲ ದ್ರವಗಳೆಲ್ಲ ಹೊರಗಡೆ ಬಂದು ಅದು ಸಾಯುತ್ತೆ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಲೈಸಿಸ್ ಅಂತ ಕರಿತೀವಿ. ಸೊ ಇದು ಒಂದು ಮೂರನೇ ಕಾರ್ಯಕ್ಷಮತೆ. ಮತ್ತೆ ಇನ್ನೊಂದು ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಮಾಡುತ್ತೆ, ಸುಮಾರು ರೀತಿಯಾದ ಆಂಟಿಬಯೋಟಿಕ್ಗಳನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಕೊಲ್ಲುವಂತ ಒಂದು ಕೆಲಸ ಮಾಡುತ್ತೆ. ಮತ್ತೆ ಇದ್ರ ಜೊತೆಗೆ ಒಂದು ಸಿಡರೋಫೋರ್ ಅಂತ ಒಂದು ಏನು ಕಬ್ಬಿಣ ಚಿಲೇಟಿಂಗ್ ಏಜೆಂಟ್ ನ ಬಿಡುಗಡೆ ಮಾಡುತ್ತೆ. ಇದು ಅದರ ಒಂದು ಸಹ ಈ ಕಬ್ಬಿಣದ ಅಂಶ ಆ ಒಂದು ರೋಗ ಕಾರಕಗಳಿಗೆ ಸಿಗದೆ ಹಂಗೆ ಮಾಡಿ ಅದನ್ನ ಸಾಯಿಸುವಂತ ಕೆಲಸನೂ ಸಹ ಇದು ಮಾಡುತ್ತೆ. ಹೀಗೆ ವಿವಿಧ ರೀತಿಯಲ್ಲಿ ಇವು ಕೆಲಸವನ್ನು ಮಾಡ್ತವೆ ಖಂಡಿತ ನಾವು ಹೇಳಬಹುದು. ಹೌದು. ಇದಲ್ದಲೆ ಇನ್ನೂ ಏನು ಬೇರೆ ಒಂದು ಕಾರ್ಯತಾಂತ್ರಿಕತೆ ಇದಾವೆ ಅಂತೀರ? ಇದರಲ್ಲಿ ಮುಖ್ಯವಾದ ಕಾರ್ಯತಾಂತ್ರಿಕತೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ರೋಗ ಕಾರಕಗಳ ಜೊತೆ ಸ್ಪರ್ಧೆ ಮಾಡೋದ್ರ ಜೊತೆಗೆ ರೋಗ ಕಾರಕಗಳನ್ನ ಅದನ್ನ ಸಾಯಿಸುವಂತದಕ್ಕೆ ನಾವು ಮೈಕೋ ಪ್ಯಾರಾಸೈಟಿಸಮ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೇವೆ. ಇದು ಏನ್ ಮಾಡುತ್ತೆ ಅಂದ್ರೆ ಹುಡುಕಿದ ತಕ್ಷಣ ರೋಗ ಕಾರಕ ಅಥವಾ ರೋಗ ಕಾರಕದ ಸೋಂಕಿನ ಮೇಲೆ ಅದು ಒಳ್ಳೆ ರೀತಿಯಾದ ಹಗ್ಗ ಸುತ್ತಕೊಂಡಂಗೆ ಸುತ್ತಕೊಳ್ಳುತ್ತೆ. ಸುತ್ತಕೊಂಡು ಅದರಿಂದ ಇರುವಂತ ನ್ಯೂಟ್ರಿಯಂಟ್ ಅಥವಾ ವಾಟರ್ ಪೋಷಕಾಂಶಗಳು ಮತ್ತು ನೀರಿನ ಅಂಶನ ಇದು ಹೀರ್ಕೊಳ್ಳೋದಾಗ ಅದೇನಾಗುತ್ತೆ ಅಂದ್ರೆ ಅದರಲ್ಲಿ ಸಂಪೂರ್ಣವಾಗಿ ಒಣಗಿ ಕೇವಲ 6-8 ದಿವಸಗಳಲ್ಲಿ ಇದು ಸಾಯುವಂತ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿದೆ ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಂಟಿಬಯೋಟಿಕ್ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ವಿರಿಡಿನ್ ಅಂತ ಒಂದು ಆಂಟಿಬಯೋಟಿಕ್, ಮತ್ತೆ ಟ್ರೈಕೋಡರ್ಮಿನ್ ಅಂತ ಅಥವಾ ಡರ್ಮಾಡಿನ್, ಮತ್ತೆ ಟ್ರೈಕೋವರಿಡಿನ್. ಇವು ಟ್ರೈಕೋಡರ್ಮಾ ವಿರಿಡೆ ಪ್ರಭೇದಗಳು ಬಿಡುಗಡೆ ಮಾಡುವಂತ ಒಂದು ಆಂಟಿಬಯೋಟಿಕ್. ಅದೇ ಗ್ಲಿಯೋಕ್ಲಾಡಿಯಂ ಆದ್ರೆ ಗ್ಲಿಯೋಟಾಕ್ಸಿನ್ ಅಂತ ಒಂದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವು ಈ ಒಂದು ಟಾಕ್ಸಿನ್ಸ್ ಏನ್ ಮಾಡುತ್ತೆ ಅಂದ್ರೆ ಈ ರೋಗ ಕಾರಕಗಳ ಮೇಲೆ ಹಾವಳಿ ಮಾಡಿ ಅವನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ. ಮತ್ತೆ ಕಿಣ್ವಗಳನ್ನು ಕೂಡ ಬಿಡುಗಡೆ ಮಾಡ್ತವೆ. ಹೌದು, ಈ ಕಿಣ್ವಗಳು ಬಹಳ ಮುಖ್ಯ. ಈ ಕಿಣ್ವಗಳು ಅಂದ್ರೆ ಈ ಒಂದು ಜೈವಿಕ ಜೀವಿಗಳು ಯಾವಾಗ ಬೇರಿನ ಸುತ್ತ ಅದರ ಸಂಖ್ಯೆಗಳು ಜಾಸ್ತಿ ಆದಾಗ ಗಿಡದಲ್ಲಿ ಒಂದು ರೀತಿಯಾದ ನಿರೋಧಕತೆ ಇರುವಂತ ಶಕ್ತಿನ ಪ್ರಚೋದನೆ ಮಾಡಿದಾಗ ಈ ಒಂದು ಜೀನ್ಸ್ ಅಂತ ಕರಿತೀವಿ ಅಥವಾ ವಂಶವಾಹಿನಿಗಳು ಟ್ರಿಗರ್ ಆಗುತ್ತೆ. ಅಂದ್ರೆ ಅದು ಸಹ ಪ್ರಚೋದನೆ ಆದಾಗ ಪಿ ಆರ್ ಪ್ರೋಟೀನ್ಸ್ ಅಂತ ಬಿಡುಗಡೆ ಮಾಡುತ್ತೆ. ಪಿ ಆರ್ ಪ್ರೋಟೀನ್ಸ್ ಅಂದ್ರೆ ರೋಗಕ್ಕೆ ಸಂಬಂಧಪಟ್ಟುವಂತ ರೋಗಗಳನ್ನ ತಡೆದು ಓಡಿಸುವಂತ ಒಂದು ಪ್ರೋಟೀನ್ ಅಂಶಗಳನ್ನ ಉತ್ಪಾದನೆ ಮಾಡುವಂತ ಗಿಡದ ಶಕ್ತಿಯನ್ನು ಇವು ಹೆಚ್ಚಿನಾಗಿ ಮಾಡ್ತವೆ. ಸೊ ಇದಕ್ಕೆ ಮುಖ್ಯವಾದ ಕಿಣ್ವಗಳು ಅಂದ್ರೆ β-1-3-glucanases ಅಂತ, ಇದನ್ನ ನಾವು ಪಿ ಆರ್ 2 ಪ್ರೋಟೀನ್ ಅಂತ ಕರಿತೀವಿ. ಮತ್ತೆ ಅದರ ಜೊತೆಗೆ N-ಅಸಿಟಮೈಲ್ ಗ್ಲೂಕೋಸಮೈನ್. ಸೊ ಈ ರೀತಿಯಾದ ಒಂದು ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತೆ. ಇವು ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಒಂದು ರೀತಿ ಅಗೋಚರವಾಗಿ ಆಗುವಂತ ಒಂದು ಕ್ರಿಯೆ ಮಣ್ಣಲ್ಲಿ ನಡೆಯುತ್ತೆ. ಇದು ಏನಾಗಿದೆ ಅಂದ್ರೆ ರೈತರು ಏನಕ್ಕೆ ಇದನ್ನ ನಂಬೋದಿಲ್ಲ ಅಂದ್ರೆ ಕಣ್ಣಿಗೆ ಕಂಡ್ರೆ ಮಾತ್ರ ನಂಬುವಂತದ್ದು ನಮ್ಮ ಪ್ರವೃತ್ತಿ. ಇವು ಒಳಗಡೆನೆ ಆಗೋದ್ರಿಂದ ಜನಗಳಿಗೆ ಇದ್ರ ಮೇಲೆ ಹೆಚ್ಚಿನ ನಂಬಿಕೆ ಇಲ್ಲ. ಆದ್ರೆ ಖಂಡಿತವಾಗಿ ಈ ಒಂದು ಜೈವಿಕ ಜೀವಿಗಳು ಮಾಡುವಂತ ಉತ್ತಮವಾದ ಕ್ರಿಯೆ ಅಂದ್ರೆ ಈ ಕಿಣ್ವಗಳನ್ನ ಬಿಡುಗಡೆ ಮಾಡೋದು. ಈ ಕಿಣ್ವಗಳನ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ಒಳಗಡೆ ಇರುವಂತಹ ಒಂದು ರೀತಿಯಾದ ಪ್ರಚೋದಕಗಳು, ಅದರಲ್ಲೂ ಮುಖ್ಯವಾಗಿ ಜಾಸ್ಮೋನಿಕ್ ಆಸಿಡ್ ಅಂತ ಕರಿತೀವಿ ಮತ್ತೆ ಇಥಿಲಿನ್ ಆಮ್ಲ, ಇವು ಬಿಡುಗಡೆ ಆಗುತ್ತೆ ಪ್ಲಾಂಟ್ ಅಲ್ಲಿ. ಆ ಪ್ಲಾಂಟ್ ಅಲ್ಲಿ ಬಿಡುಗಡೆ ಆದಾಗ ಏನಾಗುತ್ತೆ ಅಂದ್ರೆ ಅಥವಾ ಗಿಡದಲ್ಲಿ ಅದು ಬಿಡುಗಡೆ ಆದಾಗ ಈ ಹೋರಾಡುವಂತಹ ನಿರೋಧಕತೆ ಶಕ್ತಿ ಹೆಚ್ಚಾಗಿ ಈ ರೋಗಗಳನ್ನ ಸಾಯಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಇವು ಬಹಳಷ್ಟು ಮಹತ್ವದ ಪಾತ್ರ ವಹಿಸಿದೆ. ಮತ್ತೆ ಈ ಜೈವಿಕ ರೋಗನಾಶಗಳು ಬೆಳೆಗಳಿಗೂ ಕೂಡ ಏನಾದರೂ ಅನುಕೂಲ ಮಾಡಿಕೊಡ್ತವೆ? ಖಂಡಿತವಾಗಿ, ಮುಖ್ಯವಾಗಿ ರೋಗಗಳನ್ನ ಹತೋಟಿ ಮಾಡೋದಕ್ಕಿಂತ ಮುಖ್ಯವಾಗಿ ಬೇರು ಬೆಳವಣಿಗೆ, ಬೇರೆ ಗಾತ್ರ, ಮತ್ತೆ ಬೇರಿನ ವಾಲ್ಯೂಮ್ ಅಂತ ಹೇಳ್ತೀವಲ್ಲ, ಅಂದ್ರೆ ಸಾಂದ್ರತೆ ಅಂತ ಹೇಳ್ತೀವಲ್ಲ, ಅದನ್ನ ಜಾಸ್ತಿ ಮಾಡುತ್ತೆ. ಮತ್ತೆ ಕಾಂಡಗಳನ್ನ ದಪ್ಪ ಮಾಡುತ್ತೆ, ಮತ್ತೆ ಹಸಿರನ್ನ ಜಾಸ್ತಿ ಮಾಡುತ್ತೆ, ಹಸಿರನ್ನ ತುಂಬಾ ಮಾಡುತ್ತೆ. ಮತ್ತೆ ಪ್ರಚೋದಕವಾಗಿ ಕೆಲಸ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಸಂಪೂರ್ಣವಾಗಿ ಚೆನ್ನಾಗಾಗುತ್ತೆ. ಅಂದ್ರೆ ಸಸ್ಯ ಪ್ರಚೋದಕಗಳನ್ನು ಬಿಡುಗಡೆ ಮಾಡುತ್ತೆ. ಹೌದೌದು, ಸಸ್ಯ ಪ್ರಚೋದಕಗಳನ್ನ ಆಗಿ ಕೆಲಸ ಮಾಡ್ತೀವಿ. ಹಾಗಾಗಿ ಹೆಚ್ಚಿನ ಗಾತ್ರದಲ್ಲಿ ಗಿಡ ಬೆಳೆದಾಗ ಅದಕ್ಕೆ ಒಂದು ರೀತಿಯಾದ ತನ್ನದೇ ಆದ ಒಂದು ನಿರೋಧಕತೆ ಬರುತ್ತೆ. ಆಗ ರೋಗ ಕಾರಕಗಳನ್ನ ಹಾವಳಿ ಮಾಡಿದ್ರು ಸಹ ಅದನ್ನ ತಡೆಯುವಂತ ಒಂದು ಶಕ್ತಿ ಅದರಲ್ಲಿ ಬೆಳವಣಿಗೆ. ಈಗ ಮುಖ್ಯವಾಗಿ ನಾವು ಹೆಚ್ಚಾಗಿ ಕೇಳುವಂತದ್ದು ಈ ಟ್ರೈಕೋಡರ್ಮಾ ಪ್ರಭೇದಕ್ಕೆ ಸೇರಿದಂತ ಜೈವಿಕ ಜೀವಾಣುಗಳು. ಖಂಡಿತವಾಗಿ. ಇನ್ನೊಂದು ಸೂಡೋಮೋನಾಸ್ ಅಂತ ಅಂದು ಈ ದಂಡಾಣು ಗುಂಪಿಗೆ ಬಂದಾಗ ಇವುಗಳನ್ನ ಉಪಯೋಗಿಸುವಂತ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯೋಗಿಸುವ ವಿಧಾನ ಅಂದ್ರೆ ಆಗ್ಲೇ ನಾನು ಹೇಳಿದೆ, ಇದನ್ನ ನಾವು ಬೀಜೋಪಚಾರವಾಗಿ ಉಪಯೋಗಿಸಬಹುದು. ಇನ್ನೊಂದು ಅದನ್ನ ದ್ರಾವಣ ತಯಾರು ಮಾಡಿ ಗಿಡದ ಬುಡಗಳಿಗೆ ಕೊಡುವಂತದ್ದು ಒಂದು ಕೆಲಸ. ಸೊ ಮೂರನೇದು ಅದನ್ನ ಪೇಸ್ಟ್ ಮಾಡಿ ಅಥವಾ ಒಂದು ರೀತಿಯಾದ ಅಂಬಲಿ ಮಾಡಿ ಗಿಡಗಳಿಗೆ ಹಚ್ಚುವಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಅಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಹದ ಮಾಡಿ ಉಪಯೋಗಿಸುವಂಥದ್ದು. ಈ ಕಾರ್ಯಕ್ರಮ ಖಂಡಿತವಾಗಿ ರೈತರು ಎಲ್ಲ ಮಾಡಿದ್ದೇ ಆದಲ್ಲಿ ಇದರ ಫಲಿತಾಂಶ ಅವರಿಗೆ ಸಹ ಇದನ್ನ ಗುರುತವಾಗಿ ಮಾಡುವಂತ ಒಂದು ಒಂದು ಅಂಶ ಬೆಳಕಿಗೆ ಬರ್ತದೆ. ಅದು ಹೇಗೆ ಮಾಡಬೇಕು ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳಿತಂಥದ್ದು, ಉಡುಗುಡಿಯಾಗಿರುವಂಥದ್ದು ಅಥವಾ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತಾರೆ ಎರೆ ಗೊಬ್ಬರ, ಇದು 100 kg ಗೊಬ್ಬರಗಳಿಗೆ 1 kg ಟ್ರೈಕೋಡರ್ಮಾ ವಿರಡೆನ ನಾವು ಮಿಶ್ರಣ ಮಾಡಬೇಕು. ಅದರ ಜೊತೆಗೆ 1/2 kg ಬೇವಿನ ಹಿಂಡಿ, ಅದರ ಜೊತೆಗೆ ನಮ್ಮಲ್ಲಿ ಏನೋ ಲಭ್ಯತೆ ಇದ್ದರೆ 5-10 kg ರಾಗಿ ಹುಲ್ಲು. ಅದಿಲ್ಲ ಅಂದ್ರೆ ಯಾರಾದರೂ ತೋಟಗಾರಿಕೆ ಬೆಳೆ ಇರುವಂತ ಅಡಿಕೆ ಬೆಳೆಗಾರರಿದ್ರೆ ಅಡಿಕೆ ಪಟ್ಟೆ ಅಂತ ಬರುತ್ತೆ, ಅದನ್ನ 1-5 ಅಡಿಕೆ ಪಟ್ಟೆ ಅಥವಾ ಅಡಿಕೆ ಹಾಳೆ. ಈ ರಾಗಿ ಮತ್ತೆ ಅಡಿಕೆ ಹಾಳೆ ಉಪಯೋಗಿಸುವಂತವ್ರು ಅದನ್ನ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಅದನ್ನ ಸ್ವಲ್ಪ ಬಿಸಿ ನೀರಿನಲ್ಲಿ ಬೇಯಿಸಬೇಕು. ಅದೇ ರೀತಿ ಡೈರೆಕ್ಟ್ ಆಗಿ ನಾವು ಕಟ್ ಮಾಡಿ ಉಪಯೋಗಿಸುವಂಗಿಲ್ಲ. ಕಾರಣ ಏನು ಅಂದ್ರೆ ಈ ರಾಗಿ ಹುಲ್ ಮೇಲೆ ಇರ್ಬೋದು ಅಥವಾ ಅಡಿಕೆ ಹಾಳೆ ಮೇಲೆ ಕಪ್ಪು ಒಂದು ಬೂಸ್ಟ್ ಬೆಳವಣಿಗೆ ಆಗಿರುತ್ತೆ. ಹಾಗೆ ಹಾಕ್ಬಿಟ್ರೆ ನಾವು ಇದು ಈ ಟ್ರೈಕೋಡರ್ಮಾ ವಿರಿಡೆ ಆಗಲಿ ಸೂಡೋಮೋನಸ್ನ ಸಾಯಿಸ್ಬಿಡುತ್ತೆ. ಇದು ಒಂದು ರೀತಿಯಾದ ಟಾಕ್ಸಿನ್ ಬಿಡುಗಡೆ ಮಾಡುತ್ತೆ, ವಿಷವನ್ನ, ಅದರಿಂದ ಇದು ಸತ್ತೋಗುತ್ತೆ. ಅದನ್ನ ಹೋಗಲಾಡಿಸ್ಲಿಕ್ಕೋಸ್ಕರ ಈ ಒಂದು ರಾಗಿ ಹುಲ್ಲು ಅಥವಾ ಈ ಅಡಿಕೆ ಹಾಳೆನ ಸಣ್ಣ ಸಣ್ಣದ ಕಟ್ ಮಾಡಿ ಬಿಸಿನೀರಿನಲ್ಲಿ 10 ನಿಮಿಷ ಬೇಯಿಸಿಬಿಟ್ಟು 10 ನಿಮಿಷ ಆದ ನಂತರ ಅದು ತಣ್ಣಗಾದ ಮೇಲೆ ಈ ಒಂದು ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಅದನ್ನು ಮಿಶ್ರಣ ಮಾಡಬೇಕು. ಅಲ್ಲಿಗೆ ಒಟ್ಟಾರೆ 1 kg ಟ್ರೈಕೋಡರ್ಮಾ ವಿರಡೆ, 100 kg ಕೊಟ್ಟಿಗೆ ಗೊಬ್ಬರ, 1/2 kg ಬೇವಿನ ಹಿಂಡಿ, 5 kg ರಾಗಿ ಹುಲ್ಲು ಅಥವಾ 1-5 ಹಾಳೆ ಅಡಿಕೆ ಹಾಳೆ, ಇಷ್ಟನ್ನು ಮಿಶ್ರಣ ಮಾಡಿ 21 ದಿವಸಗಳ ಕಾಲ ನಾವು ನೆರಳಲ್ಲಿ ಕಾಪಾಡಬೇಕು. ಯಾವುದೇ ಶಾಖ ಅಥವಾ ಬಿಸಿ ಬೀಳದ ರೀತಿ ನೆರಳಲ್ಲಿ ಕಾಪಾಡಬೇಕು. ಮತ್ತೆ ಸ್ವಲ್ಪ ನೀರಿನ ತೇವಾಂಶ ಕಾಪಾಡಬೇಕು, ಹೆಚ್ಚಾಗಿ ನೀರನ್ನ ಹಾಕಬಾರ್ದು, ಅದರಲ್ಲಿ ಸ್ವಲ್ಪ ಮಟ್ಟಿನ ತೇವಾಂಶ ಕಾಪಾಡಬೇಕು. ಅಂದ್ರೆ ಅದನ್ನು ಕಾಪಾಡಬೇಕು ಅಂದ್ರೆ ಗೋಣಿ ಚೀಲನ ಚೆನ್ನಾಗಿ ನೀರಲ್ಲಿ ಹದ್ದುಬಿಟ್ಟು ಹಿಂಡಿ ಆ ಗುಡ್ಡೆ ಮೇಲೆ ಹಾಕಿದ್ರೆ ಬಹಳ ಒಳ್ಳೇದು. ಒದಿಸ್ಬಿಟ್ಟು 21 ದಿವಸದಲ್ಲಿ ನೀವು 4-5 ದಿವಸಕ್ಕೊಂದ್ಸರಿ ಅದನ್ನ ತಿರುವಾಕಬೇಕು. ಹಂಗಾಗಿ 1-20 ದಿವಸದಲ್ಲಿ 5 ಸರಿ ತಿರುವಾಗದಾಗ ಏನಾಗುತ್ತೆ, ಕೆಳಗಡೆ ಬೆಳೆದಂತ ಟ್ರೈಕೋಡರ್ಮಾ ಮತ್ತೆ ಮೇಲೆ ಬರುತ್ತೆ. ಹೀಗಾಗಿ ಸಂಪೂರ್ಣವಾಗಿ 100 kg ಈ ಒಂದು ಟ್ರೈಕೋಡರ್ಮಾ ವಿರಡೆ ಅಭಿವೃದ್ಧಿ ಆಗುತ್ತೆ. ನೀವೇನಾದರೂ ಆ 1 gram ಹದ ಮಾಡಿದ ಗೊಬ್ಬರನ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿದ್ರೆ 1 gram ಅಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 20 ಲಕ್ಷ ಜೈವಿಕ ಜೀವಿಗಳ ಸಂಖ್ಯೆಗಳಿರುತ್ತೆ. 1 gram 20 ಲಕ್ಷ ಅಂದ್ರೆ ಇನ್ನು 100 kg ಎಷ್ಟು ಲಕ್ಷಗಳ ಇರುತ್ತೆ. ಸೊ ಇಂಥದನ್ನ ನಾವು ಮಣ್ಣಿಗೆ ಸೇರಿಸಿದಾಗ, ಇದನ್ನ ನೀವು ಬೇಕಾದ್ರೆ ಡೈರೆಕ್ಟ್ ಆಗೂ ಮಣ್ಣಿಗೆ ಸೇರಿಸಬಹುದು, ಅಥವಾ ಇನ್ನೊಂದು ಈ 100 kg ಹದ ಮಾಡಿರೋ ಗೊಬ್ಬರ ಜೊತೆ ಇನ್ನು 500 kg ಅಷ್ಟು ಗೊಬ್ಬರನ ಮಿಶ್ರಣ ಮಾಡಿ ಬೇಕಾದ್ರೆ ನೀವು ಸಾಲಿಗೆ ಸೇರಿಸಬಹುದು ಅಥವಾ ಎರಚಬಹುದು. ಕನಿಷ್ಠ ಪಕ್ಷ 1 ಎಕರೆಗೆ ಏನಿಲ್ಲ ಅಂದ್ರೆ 1-4 kg ಟ್ರೈಕೋಡರ್ಮಾ ವಿರಡೆ ಬೇಕಾಗತ್ತೆ. ಇದನ್ನ 400 kg ಹದ ಮಾಡಿ ಅದಾದ ನಂತರ ಅದನ್ನು ಹದ ಮಾಡಿದಂತ ಗೊಬ್ಬರವನ್ನ ಬೇಕಾದ್ರೆ ಇನ್ನೂ 2 ಟನ್ ಗೊಬ್ಬರ ಜೊತೆ ಮಿಶ್ರಣ ಮಾಡಿ 1 ಎಕರೆಗೆ ಬೇಕಾದ್ರೆ ನೀವು ಇದನ್ನ ಉಪಯೋಗಿಸಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಇದು 1 ಸರಿ ಉಪಯೋಗಿಸೋದ್ರ ಬದಲಾಗಿ 1 ಸರಿ ನೀವು ಇದನ್ನ ಹಾಕಿ ಮುಂದಿನ ಬೆಳೆನಲ್ಲೂ ಸಹ ಮತ್ತೆ ಇದನ್ನೇ ತರ ಉಪಯೋಗಿಸಿದ್ದೆ ಆದಲ್ಲಿ 2-3 ಹಂಗಾಮಿನಲ್ಲಿ ಸಂಪೂರ್ಣವಾಗಿ ಮಣ್ಣಲ್ಲಿ ಇದು ಅಭಿವೃದ್ಧಿ ಆಗುತ್ತೆ. ಈಗಲೂ ಸಹ ರೈತರ ಜಮೀನಲ್ಲಿ ನಾವು ಮಣ್ಣನ್ನು ಟೆಸ್ಟ್ ಮಾಡಿಸಿದ್ರೆ ಅಂದರೆ ಪರೀಕ್ಷೆ ಮಾಡಿಸಿದ್ರೆ ಸ್ಥಳೀಯವಾಗೇ ಸಿಗುತ್ತೆ, ಆದರೆ ಅದರ ಸಂಖ್ಯೆಗಳು ಭಾಳ ಕಡಿಮೆ. ಆ ಸಂಖ್ಯೆಗಳು ಭಾಳ ಕಡಿಮೆ ಆಗಿರೋದ್ರಿಂದ ರೋಗಕಾರಕಗಳ ಮೇಲೆ ಹಾವಳಿ ಮಾಡುವ ಶಕ್ತಿ ಇರೋದಿಲ್ಲ. ಸೊ ನಾವು ಹದ ಮಾಡಿ ಹಾಕಿದ್ದೇ ಆದಲ್ಲಿ ಅದರ ಸಂಖ್ಯೆಗಳು ಅಭಿವೃದ್ಧಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಹೆಚ್ಚಿನಾಗಿ ಉಪಯೋಗಿಸ್ಬೋದು. ಈಗ ಭತ್ತದಂತ ಬೆಳೆನಲ್ಲಿ ನಾವು ಈ ಗೊಬ್ಬರದ ಮೂಲಕವಾಗಲಿ ಮತ್ತೆ ಬೇರೆ ವಿಧಾನದಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅಂತ ತಾವು ಹೇಳಿದ್ರಿ. ಗೊಬ್ಬರದ ಮುಖಾಂತರದಲ್ಲಿ ಕೊಡ್ಲಿಕ್ಕಾಗಲ್ಲ, ನಾವು ಬೇಕಾದ್ರೆ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಬಹುದು, ಸಿಂಪಡಣೆನೂ ಕೂಡ ಮಾಡಬಹುದು, ಸಿಂಪಡಣೆನೂ ಸಹ ಮಾಡಬಹುದು. ಈ ಬೀಜೋಪಚಾರ ಮಾಡೋದಾದ್ರೆ ಇದೇ 5-10 gram ಈ ಜೈವಿಕ ಜೀವಿಗಳು ಟ್ರೈಕೋಡರ್ಮಾ ಮತ್ತೆ ಸ್ವಲ್ಪ ಬೆಲ್ಲದ ನೀರು 150-200 ml ಬೆಲ್ಲದ ನೀರು ಪಾಕ ಮಾಡಿಕೊಂಡು ಅದರಲ್ಲಿ ಮಿಶ್ರಣ ಮಾಡಿ ಅದನ್ನ ಭತ್ತಕ್ಕೆ ಲೇಪನ ಮಾಡಿ ಸಹ ಬೀಜೋಪಚಾರ ಮಾಡಿ ಬಿತ್ತಬಹುದು. ಸಿಂಪಡಣೆನೂ ಸಹ ಮಾಡಬಹುದು. ಸಿಂಪಡಣೆನೂ ಸಹ 4-5 gram ಪ್ರತಿ ಲೀಟರ್ ನೀರಿಗೆ ಮಾಡಿಕೊಂಡು ಇದನ್ನ ಸಿಂಪಡಣೆ ಮಾಡಬಹುದು. ಸೂಡೋಮೋನಸ್ ಫ್ಲೋರೆಸೆನ್ಸ್ ಬಳಸ್ಕೋಬಹುದು, ಖಂಡಿತವಾಗಿ ಬಳಸಬಹುದು. ಟ್ರೈಕೋಡರ್ಮಾ ಹರ್ಜಿಯಾನ ಮಾತ್ರ ಇನ್ನು ಒಳ್ಳೇದು, ಮತ್ತೆ ಸೂಡೋಮೋನಸ್ ಫ್ಲೋರೆಸೆನ್ಸ್ ಬಹಳ ಉತ್ತಮವಾಗಿ ಮಾಡುತ್ತೆ. ಮತ್ತೆ ಈ ಜೈವಿಕ ರೋಗನಾಶಕಗಳು ಎಲ್ಲಿ ಸಿಗ್ತವೆ ಅಂತಾರೆ ನಮ್ಮ ರೈತ ಬಾಂಧವರಿಗೆ? ಜೈವಿಕ ರೋಗನಾಶಕಗಳು ಇದು ಬಹಳ ಮುಖ್ಯ. ರೈತರೇ, ನನಗೊಂದು ಸಲಹೆ ಏನು ಅಂದರೆ, ಈ ಜೈವಿಕ ರೋಗನಾಶಕಗಳು ಅಥವಾ ಜೈವಿಕ ಜೀವಿಗಳು ಏನೀಗ ಮಾರಾಟ ಮಾಡ್ತಾ ಇದ್ದಾರೆ ಅದರ ಒಂದು ಗುಣಮಟ್ಟ ಮತ್ತು ಅದರ ಒಂದು ಜೀವಿತಾವಧಿ ಕೇವಲ 6 ತಿಂಗಳಿರುತ್ತೆ. ಅದಾದ ನಂತರ ನಾವು 6 ತಿಂಗಳಾದ್ಮೇಲೆ ಅದರ ಕಾರ್ಯಕ್ಷಮತೆ ಕಮ್ಮಿ ಆಗುತ್ತೆ, ಅದನ್ನು ನೋಡಿಕೊಂಡು ತಗೋಬೇಕು. ಸೊ ಹೀಗಾಗಿ ಮುಖ್ಯವಾಗಿ ಕೃಷಿ ವಿಶ್ವವಿದ್ಯಾನಿಲಯ, ಈಗ ಬೆಂಗಳೂರು ಇರ್ಬೋದು ಅಥವಾ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಇರ್ಬೋದು, ರಾಯಚೂರು ಆಗ್ಬೋದು, ಈ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅದರದೇ ಒಂದು ಒಂದು ಪ್ರಾಯೋಜನೆಗಳಿವೆ, ಅಂದರೆ ಪ್ರಾಜೆಕ್ಟ್ಸ್ ಇದಾವೆ, ಅದರ ಪ್ರಕಾರ ಅವರು ತಯಾರು ಮಾಡ್ತಾ ಇದ್ದಾರೆ, ಅದರ ಗುಣಮಟ್ಟ ಬಹಳಷ್ಟು ಖಾತ್ರಿಯಾಗಿದೆ. ಇದುವರೆಗೆ ಜೈವಿಕ ರೋಗ ನಾಶಕಗಳ ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈಗ. ಇದೀಗ 6:30 ಕ್ಕೆ ರಸವಾರ್ತೆ, 6:51 ಕ್ಕೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು, 7:00 ಗೆ ಹಾಯಿದೋಣಿ ಚಿತ್ರಗೀತೆಗಳು, 7:45 ಕ್ಕೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಹಿಳೆಯರ ಹೆಜ್ಜೆಗಳು. ಮಾತನಾಡುತ್ತಾರೆ ವಿಜಯ ನಳಿನಿ ರಮೇಶ್ ಭಟ್. ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಕ್ಷಿತಿಜಾ 9:00 ಗೆ, ಅತಿಥಿ ಲೇಖಕಿ ವಿಮರ್ಶಕಿ ಡಾಕ್ಟರ್ ಎಂಎಸ್ ಆಶಾದೇವಿ. ಕಾರ್ಯಕ್ರಮ ವಿನ್ಯಾಸ ಪ್ರಸ್ತುತಿ ಡಾ ನಿರ್ಮಲಾ ಸಿ ಯಲಿಗಾರ್, ನಿರ್ಮಾಣ ಎಚ್ಕೆ ಸುಬ್ಬಯ್ಯ. 10:00 ಗೆ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:00 ಗೆ ಸುದ್ದಿ ಮುಖ್ಯಾಂಶಗಳು, 6:05 ಕ್ಕೆ ಚಂದ್ರಶೇಖರ ರೊಟ್ಟಿಗವಾಡ್ ಅವರಿಂದ ಚಿಂತನ, ಧಾರವಾಡ ಕೇಂದ್ರದ ಕೊಡುಗೆ. ಶುಭೋದಯ ನಮ್ಮ ಕರ್ನಾಟಕ 6:20 ಕ್ಕೆ, 6:40 ಕ್ಕೆ ಸಾವಯವ ಮಾತುಕತೆ. ಭಾಗವಹಿಸುತ್ತಾರೆ ಡಾ ಎಸ್ಎನ್ ಹೆಗಡೆ, ಪ್ರಸ್ತುತಿ ದಿವಾಕರ ಹೆಗಡೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ. ರೈತರಿಗೆ ಸಲಹೆ 6:50 ಕ್ಕೆ, 7:15 ಕ್ಕೆ ಆರೋಗ್ಯವಾಣಿ. ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ವಿವಿಧ ಭಾರತೀಯ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಿತ್ಯ ವಿಜ್ಞಾನ 7:45 ಕ್ಕೆ ಭಾಗವಹಿಸುತ್ತಾರೆ ಡಾ ಎಂಎಸ್ ಸುರೇಶ್, ನಿರ್ಮಾಣ ಸುಮಂಗಲ ಎಸ್ ಮುಮಿಗಟ್ಟಿ.